ರಾಮದಾಸ್ ಅಠಾವಳೆ ಚಾಲನೆ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿಯುವಂತೆ ಮಕ್ಕಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. 2025ನೇ ಸಾಲಿನ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ಕರ್ನಾಟಕದ ಮೂವರ ಆಯ್ಕೆ. ಹಾಗೂ ಗ್ರೇಟರ್ ಬೆಂಗಳೂರಿನ ಪಾಲಿಕೆಗಳ ಆಯುಕ್ತರಿಂದ ಇಂದು ವಿವಿಧೆಡೆ ಪರಿಶೀಲನೆ, ತ್ಯಾಜ್ಯ ವಿಲೇವಾರಿ ಕುರಿತಂತೆ ಪರಾಮರ್ಶೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50:35. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಆಡು ಸಾಕಣೆ ಕುರಿತು ಬೆಳ್ಳಾರೆಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಸ್ ಸೂರ್ಯನಾರಾಯಣ ಭಟ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ಳಾರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರು. ಮುಖ್ಯವಾಗಿ ನಮ್ಮ ಸುತ್ತಮುತ್ತಲೂ ಕೂಡ ಆಡು ಸಾಕಣೆ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಬಂದಂತು. ಚಿಕ್ಕ ಮಟ್ಟಿಗೆ ಎಲ್ಲರೂ ಕೂಡ ಆಡನ್ನು ಸಾಕುವಂಥವರೇ. ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮುಖ್ಯವಾಗಿ ಆಡು ಸಾಕಣೆ ಹೇಗೆ, ಅದರಲ್ಲಿ ಜನರು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡರೆ ಉತ್ತಮ ರೀತಿಯ ಆದಾಯವನ್ನು ಪಡೆಯಬಹುದು ಅಂತ ಹೇಳಿ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸೂರ್ಯನಾರಾಯಣ ಅವರೇ. ನಮಸ್ಕಾರ. ಈ ಆಡು ಸಾಕಣೆ ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿಂದಲೂ ಕೂಡ ಬಂದದ್ದು. ಈಗ ಹೇಗಿದೆ ಇದರ ಪರಿಸ್ಥಿತಿ? ಆಡು ಸಾಕಣೆ ಅದೇ ನೀವು ಹೇಳಿದ ಹಾಗೆ ಮೊದಲಿನಲೇ ಮಾಡ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಹಸು ಸಾಕಾಣಿಕೆಯೊಟ್ಟಿಗೆ ಆಡು ಸಾಕಾಣಿಕೆ ಕೂಡ ತುಂಬ ಇಂಟೆನ್ಸಿವ್ ಆಗಿ ಜನ ಮಾಡ್ತಾ ಇದ್ದಾರೆ. ಆಡು ಸಾಕುವವರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಮತ್ತು ಸಾಕುವವರಲ್ಲಿ ಕೂಡ ತಲಾ ಪ್ರಮಾಣ ಒಬ್ಬೊಬ್ಬರು 4-5 ಸಾಕುವಲ್ಲಿ 8-10, 15 ಸಾಕುವವರು 20, ಈ ರೀತಿ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸರಿ, ಈಗ ಆಡು ಸಾಕುವುದು ನಮ್ಮ ಕೃಷಿ ಚಟುವಟಿಕೆಗಳ ಜೊತೆಗೆ ಮಾಡುವುದು ಅನುಕೂಲವಾ ಹೇಗೆ? ಖಂಡಿತ ಹೌದು. ಯಾಕಂತ ಹೇಳಿದರೆ ಇತರ ಪಶುಸಂಗೋಪನಾ ಚಟುವಟಿಕೆಗಳಿಗೆ, ಈಗ ಹಸುಗಳನ್ನು ಸಾಕುವುದಕ್ಕೆಲ್ಲ ಹೋಲಿಸಿದರೆ ತುಂಬ ಇಂಟೆನ್ಸಿವ್ ಆದಂತಹ ಕೆಲಸಗಳು ಆಡು ಸಾಕಾಣಿಕೆಯಲ್ಲಿ ಇರುವುದಿಲ್ಲ. ಅಂದರೆ ದಿನಪೂರ್ತಿ ಕೆಲಸ ಅಂತ ಹೇಳುವಂಥದ್ದು ಇರುವುದಿಲ್ಲ, ನಿಯಮಿತವಾದಂತಹ ಕೆಲಸಗಳು. ಮತ್ತು ಅದು ಒಂದು ನಮ್ಮನೆ ATMನ ಹಾಗೆ ಅಂತೇಳಿ ಹೇಳ್ಬೋದು. ಬೇಕಾದಾಗ ಎನ್ಕ್ಯಾಶ್ ಮಾಡಿಕೊಳ್ಬೋದು. ಈಗ ನಾವು ಜಾನುವಾರು ಸಾಕಾಣಿಕೆಯಲ್ಲಿ ದನ ಸಾಕುವಾಗ ಹಾಲು ನಮ್ಮ ಪ್ರಧಾನವಾದ ಉತ್ಪನ್ನ ಆಗಿರ್ತದೆ. ಅದು ಪೆರಿಶೇಬಲ್ ಅಂತ ಹೇಳಿದರೆ ಅದು ಶೆಲ್ಫ್ ಲೈಫ್ ಜಾಸ್ತಿ, ಇವತ್ತಿನ ಹಾಲನ್ನು ನಾಳೆಗೆ ಇಡಲಿಕ್ಕೆ ಆಗೋದಿಲ್ಲ. ಆಗಿಂದಾಗೆ ಬೆಳಗಿನ ಹಾಲನ್ನು ಬೆಳಿಗ್ಗೆ ಸಾಯಂಕಾಲವೇ ಮಾರುಕಟ್ಟೆಗೆ ಕೊಡಬೇಕಾಗ್ತದೆ. ಇದಾದರೆ ಹಾಗಲ್ಲ, ಅವರಿಗೆ ಯಾವಾಗ ಈಗ ರೈತನಿಗೆ ಯಾವಾಗ ಅದನ್ನು ಎನ್ಕ್ಯಾಶ್ ಮಾಡಬೇಕು, ಯಾವಾಗ ಅದನ್ನು ಹಣವಾಗಿ ಪರಿವರ್ತಿಸಬೇಕು, ಆವಾಗ ಅದನ್ನು ಆಡನ್ನು ಸೇಲ್ ಮಾಡಿ ಪರಿವರ್ತಿಸಲಿಕ್ಕೆ ಆಗ್ತದೆ ಅಥವಾ ಸರಿಯಾದಂತಹ ಮಾರುಕಟ್ಟೆ ಬರುವವರೆಗೆ. ಅಂದರೆ ಕೆಲವು ಹಬ್ಬಗಳಲ್ಲಿ, ಪರ್ಟಿಕ್ಯುಲರ್ ಅಂತ ಹಬ್ಬಗಳಲ್ಲಿ ಹೆಚ್ಚಿನ ಮಾಂಸದ ಒಂದು ಡಿಮ್ಯಾಂಡ್ ಇದ್ದಾಗ, ಬೇಡಿಕೆ ಇದ್ದಾಗ, ಡಿಮ್ಯಾಂಡ್ ಸಪ್ಲೈ ರೂಲ್ ಪ್ರಕಾರ ಸಾಮಾನ್ಯಕ್ಕೆ ಇದರ ಮಾಂಸದ ರೇಟ್ ಕೂಡ ಜಾಸ್ತಿ ಆಗ್ತದೆ. ಆವಾಗ ಆಡಿನ ರೇಟು ಜಾಸ್ತಿ ಆಗ್ತದೆ, ಅಲ್ಲಿವರೆಗೆ ಕಾಯಲಿಕ್ಕೆ ಅವಕಾಶ ಉಂಟು. ಈ ಎಲ್ಲ ದೃಷ್ಟಿಯಿಂದ ಮತ್ತು ಗೊಬ್ಬರಕ್ಕೆ, ಹಟ್ಟಿ ಗೊಬ್ಬರ ಆಡಿನ ಗೊಬ್ಬರಕ್ಕೂ ತುಂಬ ಶ್ರೇಷ್ಠ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹೆಚ್ಚಿನ ನೈಟ್ರೋಜಿನಸ್ ಸೋರ್ಸ್ ಇರ್ತದೆ, ತುಂಬ ಫಲಪ್ರದವಾದಂತಹ ಗೊಬ್ಬರ. ಈ ಎಲ್ಲ ದೃಷ್ಟಿಯಿಂದ ಆಡು ಸಾಕಾಣಿಕೆ ತುಂಬ ಜನಪ್ರಿಯ ಆಗ್ತಾ ಉಂಟು ಇತ್ತೀಚಿನ ಕಾಲದಲ್ಲಿ. ಈಗ ಈ ಆಡನ್ನು ಮುಖ್ಯವಾಗಿ ಮಾಂಸಕ್ಕಾಗಿ ಸಾಕುವಂಥದ್ದು ಅಂತ, ಜೊತೆಗೆ ಹಾಲಿಗೂ ಕೂಡ ಬೇಡಿಕೆ ಉಂಟಾ ಹೇಗೆ? ಹಾಂ, ಈಗೆಲ್ಲ ಈ ಒಂದು ದೇಶೀಯ ಹಾಲು A1 milk, A2 milk ಅನ್ನುವಂಥ ಒಂದು ಕಾನ್ಸೆಪ್ಟ್ ತುಂಬ ಪ್ರಚಲಿತ ಆಗ್ತಾ ಉಂಟು. ಹೌದು ಅಂತ ಹೇಳಿದರೆ A2 milk ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವಂಥದ್ದು ಒಂದು ಮಾತಿದೆ. ಎರಡನೇದಾಗಿ ಔಷಧೀಯ ಗುಣಗಳನ್ನು ಇರುವಂತಹ ಹಾಲು ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳಿಯೋ ಒಂದು ವಾದ ಉಂಟು. ಮತ್ತು ಈ ಆಡುಗಳು ಬಿಟ್ಟು ಹೊಡೆಯುವಂಥ, ಅಂದರೆ ಗುಡ್ಡೆಗೆ ಬಿಟ್ಟು ಮೇಯಿಸುವಂಥ ಆಡುಗಳು ಎಲ್ಲ ಇದು ನಿಮಗೆ ಈ ಸೊಪ್ಪು ಸೌದಿಗಳನ್ನು ತಿಂದು ಹುಲ್ಲು ಮೇಯ್ದು ಹೆಚ್ಚಿನ ಒಂದು ಸೋರ್ಸ್, ಹೆಚ್ಚಿನ ಎಂತ ಹೇಳೋದು, ಬೇರೆ ಬೇರೆ ತಳಿಯ ಒಂದು ಸಸ್ಯಗಳನ್ನು ತಿನ್ನುವಾಗ ಎಲ್ಲ ಔಷಧೀಯ ಗುಣಗಳು ಅದರಲ್ಲಿ ಸೇರಿಕೊಂಡು ಹಾಲಿನಲ್ಲಿ ಇರುವಂಥ ಸಂಭವನೀಯತೆ ಜಾಸ್ತಿ ಉಂಟು. ಹೀಗೆ ಹಾಲಿನ ಗುಣಮಟ್ಟ ತುಂಬ ಜಾಸ್ತಿ. ನಮಗೆ ದೇಶೀಯ ಹಸುಗಳನ್ನು ಸಾಕಿದಾಗ ಸಿಗುವಂಥ ಹಾಲಿನ ಇದಕ್ಕೆ ಕಂಪೇರೇಬಲ್ ಅಂತ ಹೇಳಿದರೆ ಹೋಲಿಸುವಂತಹ ಒಂದು ಅದು ನಿಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಸಮಯದಲ್ಲಿ ಗಾಂಧೀಜಿಯವರು ಕೂಡ ತುಂಬ ಹೇಳಿದರು ಈ ಆಡಿನ ಹಾಲು ಬಹಳ ಶ್ರೇಷ್ಠ ಅಂತ ಹೇಳುವ ಹಾಗೆ. ಹಾಗೆ ಔಷಧೀಯ ಗುಣಗಳಿಗೋಸ್ಕರ ಆಡಿನ ಹಾಲನ್ನೇ ಹಾರೈಸುವವರು ಈಗಲೂ ಕೂಡ ಇದ್ದಾರೆ. ಈಗ ಆಡಿನ ಹಾಲು ಅಂತ ಹೇಳಿದರೆ ಕೆಲವೆಲ್ಲ ಔಷಧಗಳಲ್ಲಿ ಕೂಡ ಉಪಯೋಗ ಆಗ್ತದೆ ಈ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಹೌದು, ಈಗ ಆಡಿನ ಹಾಲಿಗೂ ಕೂಡ ತಕ್ಕ ಮಟ್ಟಿಗೆ ಒಳ್ಳೆಯ ಬೇಡಿಕೆ ಇದೆ ಅನ್ನುವಂಥದ್ದು. ಹಾಂ, ಬೇಡಿಕೆ ಇದೆ ಒಂದು, ಮತ್ತೆ ಎರಡನೇದಾಗಿ ರೈತರು ಕೂಡ ಮನೆಗೆ ಉಪಯೋಗಿಸ್ತಾರೆ, ಉಪಯೋಗಿಸಿಕೊಳ್ಳಬಹುದು. ಈಗ ಈ ಆಕಳ ಹಾಲು ಅಥವಾ ದನದ ಹಾಲು ಅಂತ ನಾವೇನು ಹೇಳ್ತೇವೆ, ಎಮ್ಮೆ ಹಾಲು, ಇದಕ್ಕೆ ಮತ್ತು ಆಡಿನ ಹಾಲಿಗೆ ಏನಾದರೂ ವ್ಯತ್ಯಾಸಗಳುಂಟಾ? ಹಾಲು ಎಲ್ಲವೂ ಕೂಡ ಹಾಲೆ ಅಂತ ಹೇಳಿದರೆ ಕೇಸಿನ ಪ್ರಧಾನವಾಗಿ ಇರುವಂಥದ್ದು ಪ್ರೋಟೀನ್, ಅದರಲ್ಲಿ ಇರುವಂಥದ್ದು ನಂತರವಾಗಿ ಇರುವಂಥದ್ದು ಲ್ಯಾಕ್ಟೋಸು, ನಂತರ ಈ ಕೊಬ್ಬಿನ ಅಂಶ ಇರುವಂಥದ್ದು. ಇದರಲ್ಲಿ ಆಡಿನ ಹಾಲಿನಲ್ಲಿ ಈ ಲ್ಯಾಕ್ಟೋಸ್ ಅಥವಾ ಸಕ್ಕರೆಯ ಮತ್ತು ಕೊಬ್ಬಿನ ಪ್ರಮಾಣ ಸ್ವಲ್ಪ ಕಮ್ಮಿ, ಆದರೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುವಂಥದ್ದು. ಆ ದೃಷ್ಟಿಯಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳಿ ಲ್ಯಾಕ್ಟೋಸು ಹೊಟ್ಟೆಗೆ ಸರಿಯಾಗಿ ಸೇರದೆ ಅಜೀರ್ಣ ಆಗಿ ಬರದೇ ಇರುವಂತಹ ಒಂದು ಅಂಶ ಯಾರಿಗೆ ಉಂಟು, ಅಂಥವರಿಗೆಲ್ಲ ಆಡಿನ ಹಾಲು ಸೇರುವಂಥ ಸಾಧ್ಯತೆ ಉಂಟು. ಓಹೋ, ಅದರಿಂದ ಹಾಲು ಕೂಡ ಕೆಲವು ಕಾಯಿಲೆ ಇದ್ದವರು ಉಪಯೋಗಿಸಬಹುದು. ಖಂಡಿತವಾಗಿ ಹೌದು. ಈಗ ಈ A1A2 ಅಂತ ಹೇಳಿದ್ರಲ್ಲ, ಇದು ಏನು ವ್ಯತ್ಯಾಸಗಳು ಈ ಹಾಲಲ್ಲಿ? ಅಂದರೆ ಅದು ಪ್ರೋಟೀನ್ನ ಟೈಪಿನಲ್ಲಿ ವ್ಯತ್ಯಾಸ ಇರುವಂಥದ್ದು. ಹಾಗೆಂತೇಳಿ ಪ್ರಾಯೋಗಿಕವಾಗಿ ನಾವು ನೋಡಿದಾಗ ಇದು A1 ಹಾಲು, ಇದು A2 ಹಾಲು ಅಂತ ಹೇಳಲಿಕ್ಕೆ ನಾವು ಪ್ರಯೋಗಾಲಯದಲ್ಲಿ ಸದ್ಯದ ಇವತ್ತಿನ ಮಟ್ಟಿಗೆ ಯಾವುದೇ ಒಂದು ಪರೀಕ್ಷೆ ಅಂತ ಹೇಳಿ ಇಲ್ಲ. ಅದು ತಳಿಯ ಮೇಲೆ ಡಿಪೆಂಡ್ ಆಗುವಂಥದ್ದು. ಅದೇ ಸರಿ. ಈಗ ಆಡಿನ ಬಗ್ಗೆ ಬರುವುದಿದ್ರೆ, ಆಡನ್ನು ಸಾಮಾನ್ಯವಾಗಿ ನಮ್ಮ ದೇಶೀಯ ದನಗಳ ಹಾಗೆ ಗುಡ್ಡೆಗೆ ಬಿಟ್ಟು ಮೇಯಿದ್ದು ಅದು ಬರುವಂಥದ್ದು ಅಥವಾ ಕಟ್ಟಿ ಹಾಕಿ ಸಾಕುವಂಥದ್ದು? ಅದು ಮೂಲಭೂತವಾಗಿ ಗ್ರೇಸಿಂಗ್ ಅನಿಮಲ್ಸ್ ಅಂತ ಹೇಳಿದ್ರೆ ಆಡು ಕುರಿ ಇತ್ಯಾದಿ ಇವೆಲ್ಲ ಒಂದು ಮೇಯ್ದು ಬರುವಂತಹ ಪ್ರಾಣಿಗಳು. ಹಾಗೆಂತೇಳಿ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಗ್ರೇಸಿಂಗ್ ಲ್ಯಾಂಡ್ ಅಥವಾ ಈಗ ಮೇಲಿಕೆ ಇರುವಂತಹ ಗೋಮಾಳ ಇರ್ಬೋದು ಅಥವಾ ಇತರ ಜಾಗ ಇರ್ಬೋದು ಬಹಳ ಕಮ್ಮಿ ಉಂಟು. ಎಲ್ಲೆಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲ ಈಗ ನಮ್ಮ ಊರಿನಲ್ಲಿ ಕನಿಷ್ಠ ಪಕ್ಷ ಮಲೆನಾಡಲ್ಲಿ ನೋಡಿದರೆ ಎಲ್ಲ ಕಡೆ ಕೃಷಿ ಆಗಿದೆ, ಬೇಲಿ ಹಾಕಿದಂತಹ ಜಾಗ ಅಥವಾ ಬೇಲಿ ಇಲ್ಲದೆ ಕೃಷಿ ಇರುವಂತಹ ಜಾಗಗಳೇ ಇರುವುದು. ಹಾಗಾಗಿ ಹೆಚ್ಚಿನ ಕಡೆಗಳಲ್ಲಿ ಈಗ ಸೆಮಿ ಇಂಟೆನ್ಸಿವ್ ಅಂತೇಳಿ ಮಾಡ್ತಾ ಇದ್ದಾರೆ. ಅಂದರೆ ಮೂಲಭೂತವಾಗಿಯೂ ಮೇಯುವ ಪ್ರಾಣಿಗಳಾದರೂ ಕೂಡ ದಿನ ಇಡೀ ಮೇಯಿಸುವಂತಹ ಒಂದು ಪದ್ಧತಿ ಇಲ್ಲ. ಈಗ ಈ ಸಾಕಲಿಕ್ಕೆ ಸುಲಭ ಆಗಲಿಕ್ಕೋಸ್ಕರ ಮತ್ತು ಅನುಕೂಲತೆಗೋಸ್ಕರ ಮತ್ತು ಅವುಗಳ ಆರೋಗ್ಯ ದೃಷ್ಟಿಯಿಂದ, ಆಡುಗಳ ಆರೋಗ್ಯ ದೃಷ್ಟಿಯಿಂದ ದಿನದ ಒಂದು 2 ಗಂಟೆಗಳ ಕಾಲ ಅದನ್ನು ಮೇಯಿಸಿದರೆ ಸಾಕಾಗ್ತದೆ. ಹಾಗಿದ್ರೆ 2 ಗಂಟೆ ಸಾಕು. ಬೆಳಗ್ಗಿಂದ ಸಂಜೆವರೆಗೆ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ 1-2 ಗಂಟೆಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ತವೆ. ಇನ್ನು ಉಳಿದಂತಹ ಸನ್ನಿವೇಶದಲ್ಲಿ ಹಟ್ಟಿಗೆ ಪುನಃ ಕೊಟ್ಟಿಗೆಗೆ ಅಷ್ಟು ಪಕ್ಕನೆ ಬರುವುದಿಲ್ಲ. ಬೆಳಗ್ಗೆ ಬಿಟ್ಟರೆ ತಿರುಗಾಡಿಕೊಂಡು ಹೋಗ್ತವೆ. ಆವಾಗ ಕೈತೋಟ ಮಾಡಿದವರಿಗೆ, ಕೃಷಿ ಮಾಡಿದವರಿಗೆ ಅಥವಾ ತೋಟಕ್ಕೆ ಹೀಗೆ ಹೋಗ್ತವೆ. ಬದಲಿಗೆ ಈಗ ಬೇಟೆಯಲ್ಲೆಲ್ಲ ಆಡು ಸಾಕುವವರು ಮತ್ತು ಈ ದಿನ ಇಡೀ ಮೇಯಿಸ್ಲಿಕ್ಕೂ ಕೂಡ ಒಬ್ಬರಿಗೆ ಅದರೊಟ್ಟಿಗೆ ಹೋಗ್ಲಿಕ್ಕೆ ಕಷ್ಟ. ಅಂದರೆ 15-20 ಅಥವಾ 25-30 ಆಡಿದ್ರು ಕೂಡ ಮೇಯಿಸ್ಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಅದರೊಟ್ಟಿಗೆ ಹೋದರೆ ಕೃಷಿ ಭೂಮಿಗೆ ಹೋಗದ ಹಾಗೆ, ಹೂ ತೋಟಕ್ಕೆ ಹೋಗದ ಹಾಗೆ, ಕೈತೋಟಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಬಹುದು. ಆದರೆ ಇಡೀ ದಿವಸ ಒಬ್ಬರಿಗೆ ಹೋಗ್ಲಿಕ್ಕೆ ಕಷ್ಟ. ಆದ್ದರಿಂದ ಈಗ ಎಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವು ಪ್ರದೇಶಗಳಲ್ಲಿ ಜನ ಒಂದು 4-5 ಗಂಟೆ ಹೊತ್ತಿಗೆ ಆಡನ್ನ ಮೇಲಿಕೆ ಬಿಡುದು, ಮತ್ತೆ ರಾತ್ರಿಯಾಗುವಲ್ಲಿ ಅವರಿಗೆ 1-2 ಗಂಟೆ ಅವಧಿ ಅವಕ್ಕೆ ಮೇಲಿಕೆ ಇರ್ತದೆ. ಅಷ್ಟು ಅವಧಿ ಸಾಕಾಗ್ತದೆ ಅವಕ್ಕೆ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ, ಸೊಪ್ಪು ಹುಲ್ಲು ಮೇಲಿಕೆ ಅಷ್ಟು ಹೊತ್ತು ಸಾಕಾಗ್ತದೆ. ಮತ್ತು ಈ 2 ಗಂಟೆಯನ್ನು ಆಡಿನ ಒಟ್ಟಿಗೆ ವಿನಿಯೋಗಿಸ್ಲಿಕ್ಕೆ ಕೂಡ ಜನ ಸಿದ್ಧರಿರ್ತಾರೆ. ಇದು ಸಾಮಾನ್ಯ ಸೆಮಿ ಇಂಟೆನ್ಸಿವ್ ಅಂತ ಹೇಳಿ ಹೇಳ್ಬೋದು. ಅಂದರೆ ಸ್ವಲ್ಪ ಗ್ರೇಸಿಂಗ್ ಬಿಡುವಂಥ, ಮೇಲಿಕೆ ಬಿಡುವಂಥದ್ದು ಮತ್ತು ಬಾಕಿ ಸಮಯದಲ್ಲಿ ಬೆಳಗಿನ ಸಮಯದಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸೊಪ್ಪನ್ನು ಹುಲ್ಲನ್ನು ಅದಕ್ಕೆ ಒದಗಿಸುವಂಥದ್ದು, ಸ್ವಲ್ಪ ಮಟ್ಟಿಗೆ ಹಿಂಡಿಯನ್ನು ಒದಗಿಸುವಂಥದ್ದು, ಹೀಗೆ ಇಂಟೆನ್ಸ್ ಸೆಮಿ ಇಂಟೆನ್ಸಿವ್ ಸಿಸ್ಟಮ್ ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ, ಹೊರಗೆ ಮೇಲಿಕೆ ಬಿಡದೆ ಸಂಪೂರ್ಣವಾಗಿ ಗೂಡಲ್ಲೇ ಕಟ್ಟಿ ಹಾಕಿಯ ಗೂಡಿನಲ್ಲಿ ಬಿಟ್ಟು ಒಟ್ಟು ಗೂಡಿನ ಒಳಗೆ ಬಂಧನದಲ್ಲೇ ಸಾಕಲಿಕ್ಕೂ ಕೂಡ ಸಾಧ್ಯತೆ ಉಂಟು. ಆದರೆ 24 ಗಂಟೆ ಕೂಡ ಗೂಡಿನಲ್ಲೇ ಇರುವ ಕಾರಣ ಅದಕ್ಕೆ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾದಂಥ ಸೊಪ್ಪು ಇರ್ಬೋದು, ಹುಲ್ಲಿರ್ಬೋದು ಅಥವಾ ಇತರ ಹಿಂಡಿ ಇರ್ಬೋದು, ಅದನ್ನು ಎಲ್ಲವನ್ನು ಕೂಡ ನಾವು ಒದಗಿಸಬೇಕಾಗ್ತದೆ. ಹಾಂ ಸರಿ. ಮೊದಲಿಂದಲೂ ಕೂಡ ಆಡನ್ನು ಸಾಕುವುದು ಅಂತ ಹೇಳಿದರೆ ಊರಿನ ಒಂದು ತಳಿಗಳನ್ನು ತಂದು ಸಾಕುವಂಥದ್ದು. ಹೌದು. ಈಗೇನಾದರೂ ಕೂಡ ಈ ತಳಿಗಳಲ್ಲಿ ವ್ಯತ್ಯಾಸಗಳು ಇದ್ದಾವ? ಬೇರೆ ಬೇರೆ ಹೊಸ ಹೊಸ ತಳಿಗಳು ಬಂದಿದ್ದಾವ? ಹೌದು, ಒಂದು ಊರಿನ ತಳಿ ಅಂತ ಹೇಳುವಂಥದ್ದು ಈಗಲೂ ಉಂಟು. ಊರಿನ ತಳಿ ಸಾಕುವಂತಹ ಒಂದು ಪದ್ಧತಿ ಈಗಲೂ ಉಂಟು. ಅದರೊಟ್ಟಿಗೆ ಅಥವಾ ಅದಕ್ಕೆ ಹೊರತಾಗಿ ಇರ್ಬೋದು ಅಥವಾ ಇನ್ನು ಕೆಲವರು ಇಂಟೆನ್ಸಿವ್ ಆಗಿ ಬೇರೆ ತಳಿಗಳನ್ನೇ ತಂದು ಸಾಕುವವರು ಇರ್ತಾರೆ. ಭಾರತೀಯ, ಅದರಲ್ಲಿ ನಾವು 2 ವಿಧವಾಗಿ ವಿಂಗಡಿಸ್ಬೋದು. ಒಂದು ಭಾರತೀಯ ತಳಿ, ಇನ್ನೊಂದು ವಿದೇಶಿ ತಳಿ ಅಂತ ಹೇಳಿ ವಿಂಗಡಿಸ್ಬೋದು. ಭಾರತೀಯ ತಳಿಗಳಲ್ಲಿ ಜಮ್ನಾಪುರಿ ಅಂತೇಳಿ ಹೇಳ್ತೇವೆ ಅಥವಾ ಉಸ್ಮಾನಾಬಾದಿ ಅಂತೇಳಿ ಹೇಳ್ಬೋದು, ಬೀಟಲ್ ಅಂತೇಳಿ ಹೇಳ್ತೇವೆ, ಮಲಬಾರಿ ಅಂತೇಳಿ ಹೇಳ್ತೇವೆ, ಈ ತಳಿಗಳು ಪ್ರಮುಖತೆ ಪಡ್ಕೊಂಡಿವೆ. ಅದೇ ರೀತಿ

ಈ ಬೇಗ ಬೇಗನೆ ಆಡು ಬೆಳೆದಷ್ಟು ಮತ್ತು ಬೇಗ ಮರಿ ಹಾಕಿದಷ್ಟು ನಮಗೆ ಪ್ರಯೋಜನ ಜಾಸ್ತಿ. ಆ ದೃಷ್ಟಿಯಿಂದ ಸ್ವಲ್ಪ ಸ್ವಲ್ಪ ಹಿಂಡಿಯನ್ನು ಕೊಡುವಂಥದ್ದು. ಹಿಂಡಿ ಅಂತ ಹೇಳಿದ ಕೂಡಲೇ ಶರ್ಕರ ಪಿಷ್ಟಗಳೇ ಪ್ರಧಾನವಾಗಿರತಕ್ಕಂಥ ಜಾನುವಾರುಗಳಿಗೆ ದನಗಳಿಗೆ ಕೊಡುವಂಥ ಹಿಂಡಿಯೇ ನಮಗೆ ಆಲೋಚನೆ ಬರ್ತದೆ. ಅಷ್ಟು ಶರ್ಕರ ಪಿಷ್ಟಗಳು ಆಡಿಗೆ ಬೇಕಾಗುವುದಿಲ್ಲ, ಆಡಿನ ದೇಹಕ್ಕೆ ಅಗತ್ಯ ಇಲ್ಲ. ಹೆಚ್ಚಿನ ಮಟ್ಟಿಗೆ ಪ್ರೋಟೀನ್ ಇರುವಂಥ ಆಹಾರ ಮುಖ್ಯ. ಹಾಗಾಗಿ ಮರಿಗಳಿಗೆ ಎಳ್ಳಿಂಡಿ, ನೆಲಗಡಲೆ ಹಿಂಡಿ ಇಂಥದ್ದನ್ನು ಕೊಡುವುದು, ಅಥವಾ ದೊಡ್ಡ ಆಡುಗಳಿಗೆ ಆಡಿನದ್ದೇ ಪಶು ಆಹಾರ ಬರ್ತದೆ ಅದನ್ನು ಕೊಡಬಹುದು, ಅಥವಾ ಮನೆಯಲ್ಲೇ ನಾವು ಪಶು ಆಹಾರವನ್ನು ಮಿಶ್ರಣ ಮಾಡಿಕೊಳ್ಬಹುದು. ಮನೆಯಲ್ಲಿ ಮಾಡುದಿದ್ರೆ ಪಶು ಆಹಾರ ಮಿಶ್ರಣ ಅಂತ ಹೇಳಿದ್ರೆ ಏನನ್ನು ಸೇರಿಸಬೇಕಾಗ್ತದೆ? ನಾವು ಮನೆಯಲ್ಲಿ ಮಾಡುದಿದ್ರೆ ಈ ಯಾವುದೇ ಪಶು ಆಹಾರದಲ್ಲಿ ಶರ್ಕರ ಪಿಷ್ಟಗಳು ಜಾಸ್ತಿ ಇರುವಂತಹ ಏಕದಳ ಧಾನ್ಯದ ಒಂದು ವಿಭಾಗ, ಮತ್ತೆ ಹಿಂಡಿಯ ವಿಭಾಗ, ಮತ್ತೆ ಬೂಸ, ಮೂರನ್ನು ನಾವು ಯಾವುದೇ ಪಶು ಆಹಾರ ತಯಾರಿ ಮಾಡದಿದ್ದರೂ ಕೂಡ ತೆಗೊಳ್ಳುವಂಥದ್ದು. ಉದಾಹರಣೆಗೆ ಜಾನುವಾರುಗಳ ದನಗಳಿಗೆ ಆದರೆ ಸಾಮಾನ್ಯ 50% ನಾವು ಸೀರಿಯಲ್ಸನ್ನು, ಏಕದಳ ಧಾನ್ಯವನ್ನು ಹಾಕ್ಲಿಕ್ಕೆ ಇಡ್ತೇವೆ. ಆಡಿಗಾದರೆ ಹಾಗಲ್ಲ, 30% ಏಕದಳ ಧಾನ್ಯವನ್ನು. ಏಕದಳ ಧಾನ್ಯ ಅಂತ ಹೇಳಿದರೆ ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು, ಹಾಕ್ಬೋದು. 30% 3 ಕಿಲೋದಷ್ಟು ಅದನ್ನು ಹಾಕುವಂಥದ್ದು. 1.5 ಕಿಲೋದಷ್ಟು ಹಿಂಡಿಗಳನ್ನು ಹಾಕುವಂಥದ್ದು. ಹಿಂಡಿ ಅಂತ ಹೇಳಿದರೆ ಎಳ್ಳಿಂಡಿ ಇರ್ಬೋದು, ನೆಲಗಡಲೆ ಹಿಂಡಿ ಇರ್ಬೋದು, ಅಥವಾ ಹುರುಳಿಯೂ ಕೂಡ ಹಾಕ್ಬೋದು. ಹುರುಳಿ ಅಥವಾ ಬೇರೆ ಯಾವುದಾದ್ರು ದ್ವಿದಳ ಧಾನ್ಯವನ್ನು ಹಾಕ್ಬೋದು. ಹಾಗೆ 30-35 ಅಂದರೆ 65% ಇನ್ನುಳಿದ 35% ಸಾಮಾನ್ಯ 30-32% ನಾವು ಭೂಸವನ್ನು ಹಾಕ್ಬೋದು. ಗೋಧಿ ಭೂಸ ಇರ್ಬೋದು, ಉದ್ದಿನ ತೌಡು ಇರ್ಬೋದು, ಕಡಲೆ ಸಿಪ್ಪೆ ಇರ್ಬೋದು, ಬಟಾಣಿ ಸಿಪ್ಪೆ ಇರ್ಬೋದು, ಮತ್ತು ಇನ್ನುಳಿದ 3%ನಲ್ಲಿ 2%ನಷ್ಟು ಮಿನರಲ್ ಮಿಕ್ಸರ್, ಲವಣ ಮಿಶ್ರಣ ಹಾಕಿದರೆ ಒಳ್ಳೆಯದು, 1% ಉಪ್ಪು ಹಾಕ್ಬೋದು. ಲವಣ ಮಿಶ್ರಣ ಅಂತ ಹೇಳಿದರೆ ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ, ಅಥವಾ ಇತರ ಔಷಧಿ ಸಿಗುವಂಥ ಅಂಗಡಿಗಳಲ್ಲಿ, ಪಶು ಆಸ್ಪತ್ರೆಗಳಲ್ಲಿ ಸಿಕ್ಕಿದ್ರೆ ತೆಕ್ಕೊಳ್ಬೋದು. ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಕಬ್ಬಿಣದ ಅಂಶ, ತಾಮ್ರದ ಅಂಶ, ಮ್ಯಾಗ್ನೀಷಿಯಮ್ಮು, ಹೀಗೆಲ್ಲ ಬೇರೆ ಬೇರೆ ಲವಣಗಳನ್ನು ದೇಹಕ್ಕೆ ಬೇಕಾದಂತಹ ಪ್ರಮಾಣದಲ್ಲಿ ಹಾಕಿದಂತಹ ಒಂದು ಮಿಶ್ರಣ. ಅದು ನಮ್ಮ ಉಪ್ಪಲ್ಲ, ಉಪ್ಪಲ್ಲ, ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್ ಮಾತ್ರ ಇರುವುದು, ಅದು ರುಚಿಗೆ ತಕ್ಕಷ್ಟು ಮಾತ್ರ ಬೇಕಾಗುವುದು. ಇದು ಲವಣ, ಬೇರೆ ಲವಣಗಳು ದೇಹದ ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗುವ ಸುಮಾರು ಲವಣಗಳಿದ್ದಾವೆ. ಅಕ್ಕಿಯ ತೌಡು ಇಂಥದ್ದನ್ನು ಬಳಸಬಹುದಾ ಇದರಲ್ಲಿ? ಅಕ್ಕಿ ತೌಡನ್ನು ಬಳಸಬಹುದು, ಭೂಸದ ಜಾಗದಲ್ಲಿ ಅಕ್ಕಿ ತೌಡನ್ನು ಬಳಸಬಹುದು. ಈಗ ಇದನ್ನ ಸಾಮಾನ್ಯ ಚಿಕ್ಕ ಅಡಿಗೆ ಎಷ್ಟರ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ, ಎಷ್ಟು ಹೊತ್ತು ಕೊಡಬೇಕಾಗ್ತದೆ, ಮತ್ತೆ ಮೇವು ಹೇಗೆ? ಸಾಮಾನ್ಯ ಚಿಕ್ಕ ಆಡಿಗೆ ಒಂದು ಈ ಅಕ್ಕಿಯೆಲ್ಲ ಕುಡಿದಿದ್ರೆ 1 ಸ್ಪೂನಿನಷ್ಟು ಕೊಡಿ ಅಂತೇಳಿ ಹೇಳ್ತೇವೆ ನಾವು. ಅಂದರೆ ಬರೀ ಅಕ್ಕಿಯನ್ನು ಕೊಡೋರು ಕೆಲವರು ಇದ್ದಾರೆ, ಬೇಯಿಸಿ ಕೊಡ್ತಾರೆ ಕೆಲವರು, ಬೇಯಿಸಿ ಕೊಡುವಂಥದ್ದು ತುಂಬ ಹಾಳು, ಹಸಿಯಾಗಿ ಕೊಡ್ಬೋದು. 1 ಸ್ಪೂನಿನಷ್ಟು ಕೊಡಿ ಅಂತೇಳಿ. ಅದೇ ಈ ಪಶು ಆಹಾರ ಅಂತ ಹೇಳಿದರೆ ಸಾಮಾನ್ಯ 50 ಗ್ರಾಮಿನಿಂದ ದೊಡ್ಡ ಆಡುಗಳಿಗೆ 150 ಗ್ರಾಮಿನಷ್ಟು ಸಾಕು. ಅಥವಾ 1 50 ಕಿಲೋ ತೋಗುವಂತಹ ಒಂದು ಜಮನಪುರಿ ಎಲ್ಲ ಉಂಟು ಅಂತ ಹೇಳಿದರೆ 1.5 ಕಿಲೋದಷ್ಟು ಕೊಟ್ಟರೆ ಸಾಕಾಗ್ತದೆ ಇಡೀ ದಿವಸಕ್ಕೆ, ಇಡೀ ದಿನಕ್ಕೆ. ಇದನ್ನು ಎಷ್ಟು ಸಲ ಕೊಡಬೇಕು, ಹೇಗೆ ಕೊಡಬೇಕು ಇದನ್ನು? ಯಾವುದೇ ಆಹಾರವನ್ನು ಒಂದೇ ಸಲ ಕೊಡೋದಕ್ಕಿಂತ 2-3 ಸಲ ಆಗಿ ಡಿವೈಡ್ ಮಾಡಿ ಕೊಟ್ಟರೆ ಬಹಳ ಒಳ್ಳೆಯದು. ಉದಾಹರಣೆಗೆ ಜಾನುವಾರುಗಳು, ದೊಡ್ಡ ಜಾನುವಾರುಗಳಲ್ಲಿ, ಈಗ ದನಗಳಲ್ಲಿ, ಹಸುಗಳಲ್ಲಿ ಹೇಳುವುದಿದ್ದರೆ ಕೊಡುವಂತಹ ಏನು ಹಿಂಡಿ ಉಂಟು, ಏನು ಹುಲ್ಲು ಉಂಟು, ಎಲ್ಲವನ್ನು ಮಿಶ್ರಣ ಮಾಡಿ ದಿನಕ್ಕೆ 11 ಸಲ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಇದು ಈ ಸಂಶೋಧನೆಗಳಿಂದ ದೃಢಪಟ್ಟಿದೆ. 11 ಸಲ ಅಂತ ಹೇಳಿದರೆ ಹೆಚ್ಚು ಕಮ್ಮಿ 2 ಗಂಟೆಗೊಮ್ಮೆ ಕೊಟ್ಟಾಗೆ ಆಗ್ತದೆ. ಹೌದು. ಆದರೆ ಈ ಆಡುಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಇರ್ಬೋದು, ಮೆಲುಕು ಹಾಕಲಿಕ್ಕೆ ಕೂಡ ಸಾಕಷ್ಟು ನಾವು ಅದಕ್ಕೆ ಆಸ್ಪದವನ್ನು ಕೊಡಬೇಕು. ಯಾಕಂತ ಹೇಳಿದರೆ ಮೆಲುಕು ಹಾಕುವ ಜೀವಿಗಳಲ್ಲಿ ಅದೂ ಕೂಡ ಒಂದು ಈ ಜೀರ್ಣಕ್ಕೆ ಪ್ರಧಾನವಾದಂಥ ಒಂದು ಚಟುವಟಿಕೆ ಆಗ್ತದೆ. ಮೆಲುಕು ಹಾಕುವಂಥದ್ದು ಆರೋಗ್ಯಕ್ಕೆ ಬಹಳ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಆ ದೃಷ್ಟಿಯಿಂದ ಒಟ್ಟಾರೆಯಾಗಿ 2 ಸಲ ಪಶು ಆಹಾರ ಕೊಟ್ಟರೆ ಸಾಕು, ಸಾಕಾಗ್ತದೆ. ಈಗ ದೊಡ್ಡ ಆಡುಗಳಿಗೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಮಾಡಬೇಕಾಗ್ತದ? ಈ ಆಡುಗಳೊಂದು ಸ್ವಲ್ಪ ಬಲತ್ತು, ಸ್ವಲ್ಪ ದೊಡ್ಡದಾಗಿ ಅದನ್ನು ಮಾರಾಟದ ವ್ಯವಸ್ಥೆ ಮಾಡುವ ಸಮಯದಲ್ಲಿ ಹೆಚ್ಚು ಕೊಡುವಂಥದ್ದು ಈ ಥರದ್ದೇನಾದರೂ ಮಾಡಬೇಕಾಗ್ತದೆ ಹೇಗೆ? ಮಾರಾಟದ ಹಿಂದಿನ ದಿನ ಹೆಚ್ಚು ಕೊಡುವಂಥದ್ದು ಅನ್ನೋದು ಬರೀ ದೇಹದ ತೂಕ ಒಮ್ಮೆಗೆ, ಅಂದರೆ ಈಗ ಇಡಿಯಾಗಿ ದೇಹವನ್ನು ತೂಗಿ ಕೆಲವರು ತೆಕ್ಕೊಂಡು ಹೋಗುವಾಗ ಆ ಮಟ್ಟಿಗೆ ರೈತರಿಗೆ ಪ್ರಯೋಜನ ಆದೀತು ಅಷ್ಟೇ, ಹೊರತು ಈ ಇದಕ್ಕೆ ಫ್ಯಾಟನಿಂಗ್ ಪರ್ಪಸ್ಸಿಗೆ ಅಥವಾ ಮಾಂಸದ ಒಂದು ಇಳುವರಿಯ ದೃಷ್ಟಿಯಿಂದ ವಿಶೇಷ ಪ್ರಯೋಜನ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಮಾಂಸ ಉತ್ಪಾದನೆ ಅಂತ ಹೇಳುವಂಥದ್ದು ಸ್ವಲ್ಪ ದೂರಗಾಮಿ ಒಂದು ವಿಷಯ. ಹೌದು ಹೌದು ಹೌದು. ಈಗ ಇದಕ್ಕೆ ಸೊಪ್ಪು ಇದನ್ನೆಲ್ಲ ಕೊಡಬೇಕು ಅಂತ ಹೇಳುವಂಥದ್ದು ಅದನ್ನು ಅಥವಾ ಮೇಯಿಸುವಂಥದ್ದು ಸಂಜೆ. ಸೊಪ್ಪಾದರೆ ನಾವೇನು ದನಕ್ಕೆ ಕೊಡ್ತೇವೆ ಅದೇ ಸೊಪ್ಪನ್ನು ಕೊಡಬೇಕಾ, ಬೇರೆ ಥರದ್ದಾ? ಇದಕ್ಕೆ ಹುಲ್ಲನ್ನು ಕೂಡ ಕೊಡ್ಬೋದು ದನಕ್ಕೆ ಕೊಡುವ ಹಾಗೆ. ಸೊಪ್ಪು ದ್ವಿದಳ ಧಾನ್ಯದ ಸೊಪ್ಪು ಕೊಟ್ಟಷ್ಟು ವಿಶೇಷ. ಯಾಕೆಂತ ಹೇಳಿದರೆ ದ್ವಿದಳ ಧಾನ್ಯದಲ್ಲಿ ಹೆಚ್ಚಿನ ಪ್ರೋಟೀನ್ನ ಅಂಶ ಇರ್ತದೆ, ನೈಟ್ರೋಜಿನಸ್ ಸೋರ್ಸ್ ಆಗಿರ್ತದೆ, ನೈಟ್ರೋಜನ್ ಒದಗಿಸುವಂತಹ ಒಂದು ಮೂಲ ಆಗಿರ್ತದೆ. ಜಾನುವಾರುಗಳಿಗಾದರೂ ಕೂಡ ಸೊಪ್ಪು ವಿಶೇಷ. ಆಡುಗಳಿಗಾದರೂ ಕೂಡ ಸೊಪ್ಪು ಪ್ರಧಾನವಾದಂಥ ಆಹಾರವೇ. ಹಾಗೆಂತೇಳಿ ಸೊಪ್ಪು ಎಲ್ಲ ಕಡೆ ಇರುವುದಿಲ್ಲ. ಕಾಡು ಅಥವಾ ನಿಮಗೆ ಮೇವಿನ ಮರಗಳು ಇದ್ದಲ್ಲಿ ಮಾತ್ರ ಅದರ ಲಭ್ಯತೆ ಇರ್ತದೆ. ಇಲ್ಲದ ಪಕ್ಷದಲ್ಲಿ ಏಕದಳ ಧಾನ್ಯದ ಹುಲ್ಲು ಕೂಡ ಕೊಡ್ಬೋದು. ಇದಕ್ಕೆ ಬರುವಂಥ ರೋಗಗಳು ಮತ್ತು ಕೀಟದ ಬಾಧೆಗಳೇನಾದರೂ ಇದ್ದಾವ? ಪ್ರಧಾನವಾಗಿ ಜಂತು ಹುಳದ ಔಷಧಿಯನ್ನು ಕೊಡಬೇಕು. ಬೇರೆ ಬೇರೆ ದುಂಡು ಹುಳ ಇರ್ಬೋದು, ಚಪ್ಪಟೆ ಹುಳ ಇರ್ಬೋದು, ಲಾಡಿ ಹುಳ ಇರ್ಬೋದು, ಈ ರೀತಿ ಬೇರೆ ಬೇರೆ ಹುಳದ ಉಪದ್ರ ಆಡುಗಳಿಗೆ ಕಾಣಿಸ್ಕೊಳ್ತದೆ. ಮತ್ತು ಇತರ ಪ್ರಾಣಿಗಳಿಂದ ನಮ್ಮ ದನಗಳಿಂದ ಈ ಆಡುಗಳಿಗೆ ಹುಳದ ಉಪದ್ರ ಸ್ವಲ್ಪ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬೋದು ಬಿಟ್ಟು ಮೇಯಿಸುವಾಗ. ಯಾಕೆಂತ ಹೇಳಿದರೆ ಕೆಲವು ಸಲ ಈ ನೆಲದಲ್ಲಿರುವಂತಹ ಸೊಪ್ಪು ಹುಲ್ಲನ್ನು ಮೇಯುವಾಗ ತುಂಬ ಕ್ಲೋಸ್ ಆಗಿ ನೆಲಕ್ಕೆ ತುಂಬ ಮುಟ್ಟಿ ಮುಟ್ಟಿ ಮೇಯಲಿಕ್ಕೆ ಸಾಧ್ಯತೆ ಉಂಟು. ಅಂದರೆ ಒಟ್ಟಾರೆಯಾಗಿ ಯೋಚನೆ ಮಾಡಿದರೆ ಆಡುಗಳು ನೆಲದಲ್ಲಿ ಬಿದ್ದದಕ್ಕಿಂತ ಮೇಲೆ ತಲೆ ಎತ್ತಿ ಅಥವಾ ಕಾಲ ಎತ್ತಿ ಹತ್ತಿ ಬಿಟ್ಟು ಮೇಲಿಕ್ಕೆ ತಿನ್ನಲಿಕ್ಕೆ ಹೆಚ್ಚು ಇಷ್ಟಪಡ್ತವೆ, ಅದು ಬೇರೆ ವಿಷಯ. ಆದರೆ ಕೆಲವು ಸಲ ನೆಲದಿಂದ ಮೇಯುವಾಗ ತುಂಬ ಕ್ಲೋಸ್ ಆಗಿ ಮೇಯುವ ಒಂದು ಸಾಧ್ಯತೆ ಇರುವ ಕಾರಣ ಜಂತು ಹುಳದ ಉಪದ್ರವದ ಸಾಧ್ಯತೆ ಜಾಸ್ತಿ. ಜಂತು ಹುಳದ ಔಷಧಿಯನ್ನು ಈ ಸಣ್ಣ ಮರಿಗಳಿಗೆ ನಾವು ತಿಂಗಳು ತಿಂಗಳು ಕೊಡಬೇಕು, ಒಂದು 5-6 ತಿಂಗಳಾಗೋಲ್ಲರಿಗೆ. ನಂತರ ಎಲ್ಲ ಆಡುಗಳಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಜಂತು ಹುಳದ ಔಷಧಿಯನ್ನು ಕೊಡಬೇಕು, ಹೊಟ್ಟೆ ಹುಳದ ಔಷಧಿಯನ್ನು ಕೊಡಬೇಕು. ಹೊಟ್ಟೆ ಉಳಿದ ಔಷಧಿ ಆಸ್ಪತ್ರೆಗಳಿಂದ ತೆಗೊಳ್ಬೋದು ಅಥವಾ ಮೆಡಿಕಲ್ ಶಾಪ್ಗಳಿಂದ ತೆಗೊಳ್ಬೋದು. ಬದಲಿಸಿ ಬದಲಿಸಿ ಕೊಟ್ಟರೆ ಒಳ್ಳೆಯದು. ಒಂದೇ ಔಷಧಿಯನ್ನು ಕೊಡೋದಕ್ಕಿಂತ ಒಂದೆರಡು ಸಲ ಕೊಟ್ಟ ಮೇಲೆ ಇನ್ನೊಂದು ಔಷಧಿಯನ್ನು, ಅಂದರೆ ಸುಮಾರು ಔಷಧಿ ಬರ್ತದೆ, ಜಂತು ಹುಳದ ಔಷಧಿಯೇ ಸುಮಾರು ಬರ್ತದೆ, ಹಾಗೆ ಬದಲಿಸಿ ಕೊಡೋದು ಒಳ್ಳೆಯದು. ಮತ್ತೆ ಕಾಯಿಲೆಗಳಲ್ಲಿ ಎಂಟ್ರೋಟಾಕ್ಸಿಮಿಯಾ ಅಂತೇಳಿ ಕರುಳುಬೇನೆ ಅಂತ ಹೇಳಿ ಉಂಟು, PPR ಅಂತ ಹೇಳಿ ಉಂಟು, ಪೆಸ್ಟಿಡಿಪೆಟಿಸಿನ್ ರುಮಿನೆಂಟ್ಸ್ ಅಂತ ಹೇಳ್ತಾರೆ. ಮೊದಲು ದೊಡ್ಡ ರೋಗ ಅಂತ ಹೇಳಿಕೊಂಡು ಒಂದು ರೋಗ ಇತ್ತು. ಈ ದೊಡ್ಡ ರೋಗ ಅಂತ ಹೇಳುವಂಥದ್ದು ಈಗ ಇಡೀ ಪ್ರಪಂಚದಲ್ಲಿ ಇರಾಡಿಕೇಟ್ ಆಗಿದೆ, ಅದನ್ನು ನಿರ್ಮೂಲನೆ ಮಾಡಲಾಗಿದೆ. ಆದರೆ ಅದಕ್ಕೆ ಹೋಲಿಸ್ಲಿಕ್ಕೆ ಸಾಧ್ಯತೆ ಇರುವಂಥ ಇನ್ನೊಂದು ನಮೂನೆ ಬರೀ ಆಡು ಕುರಿಗಳಿಗೆ ಮಾತ್ರ ಬರುವಂಥದ್ದು PPR ಅಂತ ನನಗೆ ಹೇಳಿದಾಗೆ, ಅದು ಬರುವಂಥ ಸಾಧ್ಯತೆ ಉಂಟು ಆಡುಗಳಲ್ಲಿ. ಹೀಗೆ ಎರಡು ಪ್ರಧಾನವಾದದ್ದು. ಮತ್ತು ಕಾಲುಬಾಯಿ ಜ್ವರ ಕೂಡ ಒಂದು ಸಾಧ್ಯತೆ ಉಂಟು. ಈಗ ಪ್ರಧಾನವಾಗಿ PPR ಕಾಯಿಲೆಯ ವಿರುದ್ಧ ಮತ್ತು ಕರುಳುಬೇನೆ ಅಥವಾ ಎಂಟ್ರೋಟಾಕ್ಸಿಮಿಯಾ ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು. ಇದನ್ನು ಯಾವಾಗ ಹಾಕಿಸಬೇಕು? ಅಲ್ಲಿ PPR ಕಾಯಿಲೆಯ ವಿರುದ್ಧ ಒಮ್ಮೆ ಲಸಿಕೆ ಹಾಕಿದ 5 ವರ್ಷಕ್ಕೆ ವ್ಯಾಲಿಡಿಟಿ ಇರ್ತದೆ. ಅದೇ ಅಂತ ಹೇಳಿದರೆ ಹೆಚ್ಚು ಕಮ್ಮಿ ಒಂದು ಆಡಿಗೆ ಒಮ್ಮೆ ಹಾಕಿದರೆ ಸಾಕಾಗ್ತದೆ ಅಂತೇಳಿ ಹೇಳ್ಬೋದು ಈಗಿನ ಪರಿಸ್ಥಿತಿ. ಯಾಕಂದರೆ 5-6 ವರ್ಷಕ್ಕಿಂತ ಜಾಸ್ತಿ ಯಾರು ಆಡುಗಳನ್ನು ಇಟ್ಟುಕೊಳ್ಳೋರು ಕಮ್ಮಿ. ಆ ದೃಷ್ಟಿಯಿಂದ ಒನ್ಸ್ ಇನ್ ಲೈಫ್ ಟೈಮ್ ಅಂತೇಳಿ ನಾವು ಯೋಚನೆ ಮಾಡಿ ಈಗ ಕೊಡ್ತಾ ಇದ್ದೇವೆ. ಸಣ್ಣ ಮರಿಗಳಿಗೆ ಕೊಡಲಿಕ್ಕಿಲ್ಲ, 6 ತಿಂಗಳಿಂದ ಮೇಲಿಂದ ಕೇಳೋದಕ್ಕೆ ಕೊಡುವಂಥದ್ದು. ಅದೇ ರೀತಿ ಎಂಟ್ರೋಟಾಕ್ಸಿಮಿಯಾ 4 ತಿಂಗಳಿಂದ ಮೇಲಿಂದ ಕೊಡುವಂಥದ್ದು. ಅದೇ ರೀತಿ ಎಂಟ್ರೋಟಾಕ್ಸಿಮಿಯಾ ಅಥವಾ ಈ ಕರುಳುಬೇನೆ ಅಂತ ಹೇಳುವಂಥದ್ದು ಅದು ಪ್ರತಿ 6 ತಿಂಗಳಿಗೊಮ್ಮೆ ಹಾಕುವಂಥ ಲಸಿಕೆ, ಕರುಳುಬೇನೆ ಕಾಯಿಲೆ ಬರದ ಹಾಗೆ ತಡೆಗಟ್ಟುವಂಥದ್ದು. ಇದು ಬಂದ ಮೇಲೆ ಔಷಧಿಗಳಿದ್ದಾವ ಹೇಗೆ ಈ ಎರಡು ಕಾಯಿಲೆಗೆ? ಅಲ್ಲ, PPR ಅಂತ ಹೇಳಿದರೆ ಅದು ವೈರಸ್ಸಿಂದ ಬರುವಂಥದ್ದು. ರೋಗ ಲಕ್ಷಣಗಳ ಮೇಲೆ ಔಷಧಿ ಕೊಡ್ತೇವೆ, ಆದರೆ ವೈರಸ್ಸಿಂದ ಬರುವಂತಹ ಯಾವುದೇ ಕಾಯಿಲೆಗೆ ಸರಿಯಾದಂತಹ ಮದ್ದು ಔಷಧಿ ಇಲ್ಲ ಅಂತ ಹೇಳಿ ಲೆಕ್ಕ. ಹಾಗಾಗಿ ಮೊದಲೇ ಲಸಿಕೆ ಹಾಕುವಂಥದ್ದು ಒಳ್ಳೆಯದು. ಸರಿ. ಎಂಟ್ರೋಟಾಕ್ಸಿಮಿಯಾ ಆದರೆ ಬ್ಯಾಕ್ಟೀರಿಯಲ್ ಕಾಯಿಲೆ, ಆದರೂ ಕೂಡ ಈ ಸಾಂಕ್ರಾಮಿಕ ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ಬರದ ಹಾಗೆ ಲಸಿಕೆ ಹಾಕಿಸಿಕೊಳ್ಳುವಂಥದ್ದು ಹೆಚ್ಚು ಸೂಕ್ತ. ಈಗ ಈ ಆಡನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಹೇಗೆ? ಮಾರಾಟ ಮಾಡಲಿಕ್ಕೆ ತುಂಬ ನಿರ್ದಿಷ್ಟವಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳಿ ಈಗ ಹಾಲಿಗೆಲ್ಲ ಇರುವ ಹಾಗೆ, ಹಾಲಿಗೆ ನಮಗೆ ಕೋಆಪರೇಟಿವ್ ಸೊಸೈಟಿಗಳಿದ್ದಾವೆ, ಆ ರೀತಿಯ ಒಂದು ವ್ಯವಸ್ಥೆ ಅಂಥೇಳಿ ಇಲ್ಲ. ಹಾಗೆಂಥೇಳಿ ಇವತ್ತಿಂದ ನಾಳೆಗೆ ಮಾರಾಟ ಆಗಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಕೆಲವು ಸಂದರ್ಭಗಳಲ್ಲಿ ಇರುವುದಿಲ್ಲ. ಕಾಯುವಂಥ ಅವಕಾಶಗಳಿದ್ದಾಗ ಕಾಯ್ಬೋದು. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಬಂದಾಗ ಅಂತ ಹೇಳಿದರೆ ಪ್ರಧಾನವಾಗಿ ಮಾಂಸಾಹಾರಕ್ಕೆ ಪ್ರಾಧಾನ್ಯತೆ ಇರುವಂಥ ಹಬ್ಬಗಳಲ್ಲಿ, ಉದಾಹರಣೆಗೆ ಹೇಳುವುದಾದರೆ ಬಕ್ರೀದ್ ಇರ್ಬೋದು ಅಥವಾ ಮೊನ್ನೆ ಕಳೆದಂಥ ಕ್ರಿಸ್ಮಸ್ ಇರ್ಬೋದು, ಹೀಗೆ ಹಬ್ಬಗಳು ಬಂದಾಗ ಅದರ ಈ ಮಾಂಸದ ಬೇಡಿಕೆ ಜಾಸ್ತಿ ಆಗ್ತದೆ. ಅಂತಹ ಸಂದರ್ಭಗಳಲ್ಲಿ ಆಡಿಗೆ ಕೂಡ ಬೇಡಿಕೆ ಜಾಸ್ತಿ ಇರ್ತದೆ, ಮಾರುಕಟ್ಟೆ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಒದಗಿ ಬರ್ತದೆ. ಹಾಂ, ಸರಿ. ಎಷ್ಟು ವರ್ಷ ಕಾಯಬೇಕಾಗ್ತದೆ ಒಂದು ಆಡನ್ನು ಮಾರಲಿ? ವರ್ಷಗಟ್ಟಲೆ ಕಾಯಬೇಕಾದ ಅವಶ್ಯಕತೆ ಇಲ್ಲ, ಒಂದೇ ವರ್ಷದಲ್ಲಿ ಅದರ ಮಾರಲಿಕ್ಕೆ ಆಗ್ತದೆ. ಅಥವಾ ಕೆಲವು ಸಲ ಈ ಆಡು ಸಾಕುವುದರಲ್ಲಿ ಎರಡು ವಿಧದಲ್ಲಿ ಸಾಕಲಿಕ್ಕೆ ಆಗ್ತದೆ. ಒಂದು ತಳಿ ಸಂವರ್ಧನೆಯ ದೃಷ್ಟಿಯಿಂದ, ತಳಿ ಸಂವರ್ಧನೆ ಅಂತ ಹೇಳೋದಕ್ಕಿಂತ ಬ್ರೀಡಿಂಗ್ ಅಂತ ಹೇಳಿ ಹೇಳುವುದು, ಮರಿ ಮಾಡಿ ಮರಿಗಳನ್ನು ಸ್ವಲ್ಪ ದೊಡ್ಡ ಮಾಡಿ ಮಾರಾಟ ಮಾಡುವಂಥದ್ದು ಒಂದು ವಿಧಾನದಲ್ಲಿ ಸಾಕಲಿಕ್ಕೆ ಆಗ್ತದೆ. ಅಥವಾ ಮರಿಗಳನ್ನು ಅಥವಾ ಒಂದು ಅಂದಾಜಿನ ಮೊಲೆಮರ್ತ ಮರಿಗಳನ್ನು ತಂದು ಕುಬ್ಬಿಸಿ ಬಿಟ್ಟು 1 ವರ್ಷ ಆದಾಗ ಮಾರುವಂಥದ್ದು, ಹಾಗೆ ಮಾಡಲಿಕ್ಕೆ ಆಗ್ತದೆ. ಸರಿ. ಇದು ಒಂದು ಲಾಭದಾಯಕ ಉದ್ಯಮವ ಹೇಗೆ? ಖಂಡಿತ ಹೌದು, ಖಂಡಿತ ಹೌದು. ಇದು ಈಗ ಕೃಷಿಯೊಟ್ಟಿಗೆ ಕೃಷಿಯೊಂದಿಗೆ ಸಾಗುವಂತಹ ಒಂದು ಚಟುವಟಿಕೆ. ಹಾಗೆಂತೇಳಿ ತುಂಬ ಒಂದು ಮಾನವ ಶ್ರಮ ಅಥವಾ ಲೇಬರ್ ದೈಹಿಕ ಶ್ರಮ ತುಂಬ ಅದಕ್ಕೆ ಬೇಕಾಗುವುದಿಲ್ಲ. ಒಂದು ಪಾರ್ಟ್ ಟೈಮ್ ಜಾಬ್ ಅಂತೇಳಿ ಹೇಳ್ಬೋದು. ಹಾಗೆ ಮಾಡಿಕೊಂಡು ಒಂದು ಪಿಗ್ಮಿ ಅಕೌಂಟ್ ಇದ್ದ ಹಾಗೆ ಅಂತ ಹೇಳ್ಬೋದು. ಹೆಚ್ಚು ಕಮ್ಮಿ ಸಂಚಯ ನಿಧಿ, ಈಗ ದಿನ ದಿನ ನಾವು ನಮ್ಮ ಒಂದಷ್ಟು ಸಮಯವನ್ನು ಅದಕ್ಕೆ ಕೊಡುವಂಥದ್ದು, ಮತ್ತೆ ವರ್ಷಕ್ಕೊಮ್ಮೆ ಎನ್ಕ್ಯಾಶ್ ಮಾಡುವಂಥದ್ದು, ಈ ಥರ ಮಾಡಲಿಕ್ಕೆ ಒಂದು ಅವಕಾಶ ಇರುವಂತಹ ಒಂದು ತುಂಬ ಉತ್ತಮವಾದಂತಹ ಒಂದು ಚಟುವಟಿಕೆ. ಈಗ ಚಿಕ್ಕ ಮಟ್ಟಿನಲ್ಲಿ ಮತ್ತು ದೊಡ್ಡ ಮಟ್ಟಿನಲ್ಲಿ ಆಡು ಸಾಕುವುದಿದ್ರೆ ಏನಾದರೂ ವ್ಯತ್ಯಾಸಗಳಿದ್ದಾವ ಹೇಗೆ? ಹಾ, ಎರಡೂ ದೃಷ್ಟಿಯಿಂದ ಮಾಡ್ಬೋದು. ಈಗ ಒಂದನೇದಾಗಿ ಸಣ್ಣ ಮಟ್ಟಿಗೆ ಮಾಡುವುದಿದ್ರೆ ಒಬ್ಬನಿಂದಲೇ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಎರಡನೇದಾಗಿ ಹೆಚ್ಚು ಒಳಸುರಿಗಳು ಕಡಿಮೆ ಸಾಕು, ಅಥವಾ ಈಗ ಅಸಲು ಅಂತ ಹೇಳಿ ಹೇಳ್ಬೋದು, ಅಥವಾ ಎಲ್ಲವೂ ಕೂಡ. ಈಗ ಜಾಗವು ಕಡಿಮೆ ಸಾಕಾಗ್ತದೆ, ಅದೇ ಮನೆಯಲ್ಲಿ ಫೀಡ್ ಇರ್ಬೋದು, ಹುಲ್ಲು ಇರ್ಬೋದು, ಸೊಪ್ಪು ಇರ್ಬೋದು, ಅದರ ರಿಕ್ವೈರ್ಮೆಂಟ್ ಕಡಿಮೆ ಇರ್ತದೆ. ಅದೇ ರೀತಿ ದೊಡ್ಡ ನಮೂನೆಯಲ್ಲಿ ಮಾಡೋದಿದ್ರೆ ಇನ್ವೆಸ್ಟ್ಮೆಂಟು ಅಂತ ಹೇಳಿದರೆ, ಈಗ ಹಣವು ಜಾಸ್ತಿ ಅಸಲು ಹಾಕಬೇಕಾದಿತ್ತು, ಹಾಗೆಂತೇಳಿ ಒಂದು ಒಂದು 100 ಆಡಿತ್ತು ಅಂತ ಹೇಳಿ ಆದರೆ ಅದು ಮೇಯಿಸಲಿಕ್ಕೆ ಒಬ್ಬ ವ್ಯಕ್ತಿಯಿಂದ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದು 2-3 ಜನ ಒಂದೊಂದು ಸೈಡಿಂದ ಮೇಯಿಸುವಂಥದ್ದು, ಅಥವಾ ನಿಮಗೆ ಹುಲ್ಲು ಸೊಪ್ಪು ಕೊಡುವುದು ಅಂತ ಹೇಳಿ ಆದರೂ ಕೂಡ ಈ 10 ಆಡಿಗೆ ಹೋಲಿಸಿದರೆ ಅದರ 10 ಪಾಲು ಹುಲ್ಲು ಸೊಪ್ಪಿನ ಅವಶ್ಯಕತೆ ಇರ್ತದೆ. ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ ಇರ್ತದೆ. ಕೇಂದ್ರ ಸರ್ಕಾರದಿಂದ ಒಂದು ಈ 100 ಅಥವಾ ಹೆಚ್ಚು ಆಡು ಸಾಕುವವರಿಗೆ ಉತ್ತೇಜನ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಸ್ಕೀಮ್ ಉಂಟು, NLM ಅಂತ ಹೇಳ್ಕೊಂಡು. ಇದರಲ್ಲಿ ಸಹಾಯಧನದ ತಗೊಳ್ಳುವಂತಹ ಒಂದು ಅವಕಾಶ ಉಂಟು. ಒಟ್ಟಾರೆ ಹೇಳುದಿದ್ರೆ ಈ ಆಡು ಸಾಕಣೆ ಅನ್ನುವಂಥದ್ದು ನಮ್ಮ ಬೇರೆ ಕೃಷಿಯ ಚಟುವಟಿಕೆಯ ಜೊತೆಗೆ ಮಾಡುವುದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಬಹುದು? ಅದೇ, ಈಗ ಕೃಷಿಯ ಒಟ್ಟಿಗೆ ಮಾಡುವಂಥದ್ದೇ ಒಂದು ವಿಷಯ ಇರುವಂಥದ್ದು. ಒಂದು ಪಾರ್ಟ್ ಟೈಮ್ ಜಾಬಿನ ಹಾಗೆ ಮಾಡುವುದು, ಅದರಲ್ಲಿ ಒಂದು ಪ್ರಧಾನವಾದಂಥ ಮಾಂಸದ ಉತ್ಪನ್ನ ಅನ್ನುವುದನ್ನು ಒಂದು ಹೊರತುಪಡಿಸಿ ಉಪ ಉತ್ಪನ್ನ ಗೊಬ್ಬರ ಅಥವಾ ಈ ಆಡಿನ ಈ ಮೂತ್ರ ಏನುಂಟು ಅದು ಕೂಡ ತುಂಬ ಒಳ್ಳೆಯ ಗೊಬ್ಬರದ ಒಂದು ಅಂಶ, ಇದು ಸಿಗ್ತದೆ ರೈತರಿಗೆ. ಇನ್ನೂ ಹೇಳುವುದಿದ್ರೆ ಈ ರೈತಾಪಿ ವರ್ಗದ ಜನರಿಗೆ ದಿನದ 1-2 ಗಂಟೆಯನ್ನು ವಿನಿಯೋಗಿಸಿ ಒಂದು ಸಂಚಿತವಾದಂತಹ ಮೊತ್ತವನ್ನು ಪಡೀಲಿಕ್ಕೆ ಒಂದು ಅವಕಾಶವನ್ನು ಕೊಡುವಂತಹ ತುಂಬ ಉತ್ತಮವಾದಂತಹ ಸರಳವಾದಂತಹ ಒಂದು ಚಟುವಟಿಕೆ. ಒಳ್ಳೆಯದು ಡಾಕ್ಟರ್ ಬಿ ಕೆ ಸೂರ್ಯನಾರಾಯಣ ಅವರೇ. ಮುಖ್ಯವಾಗಿ ಈ ಆಡಿನ ಸಾಕಣೆ, ಬೇರೆ ಬೇರೆ ತಳಿಗಳು ಜೊತೆಗೆ ಆಡಿನ ಸಾಕಣೆ ಎಷ್ಟರ ಮಟ್ಟಿಗೆ ರೈತರಿಗೆ ಸಹಾಯ ಆಗ್ಬೋದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಡು ಸಾಕಣೆ ಕುರಿತು ಬೆಳ್ಳಾರೆಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಬಿ ಕೆ ಸೂರ್ಯನಾರಾಯಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ HIV ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ICTC ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿಬೇಕು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಕೇಳುವರೆ, ಈಗ ಭಕ್ತಿಗೀತೆಗಳನ್ನ ಕೇಳೋಣ. ಮೊದಲಿಗೆ ಬಿಕೆ ಸುಮಿತ್ರಾ ಹಾಡಿರುವ ಆರ್ಎನ್ ಜಯಗೋಪಾಲ್ ಅವರ ರಚನೆ. ಕಾವಲಿಗೆ ನೀನಿರಲು ನೋವು ಭಯ ಅಂಜಿಕೆಯು ನಮಗೇತಕೆ ತಾಯೇ ನಮಗೇತಕೆ. ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಕರುಣೆಯಲಿ ನೋಡಮ್ಮ ಜ ಮನೆ ಮೈ ತಾಳಿ ಬಂದೆ ಕೊಲ್ಲೂರ ಮಣ್ಣಿನಲ್ಲಿ ಕೃಪೆ ಮಾಡಿ ನಿಂತೆ ಆರ್ತರಿಗೆ ಆನಂದ ವಾಹಿನಿಯ ತಂದೆ ನಿನ್ನನ್ನು ಕಾಣದವ ಇದ್ದರು ಒಂದೇ ಇರದಿದ್ದರು ಒಂದೇ ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಸುಮಿತ್ರ ಹಾಡಿದ ಗೀತೆಯನ್ನು ಕೇಳಿದಿರಿ. ಈಗ ರತ್ನಮಾಲಾ ಪ್ರಕಾಶ್ ಹಾಡಿರುವ ಕೃಷ್ಣ ಪುರಂದರ ಅವರ ರಚನೆ. ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ, ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ, ಹಾ ಶರಣು ಶ್ರೀ ಲಲಿತೆ ಮೋಕ್ಷದಾಯಿನಿ ಸಿಂಹವಾಹಿನಿ ಶರಣು ಶರಣು